ಕಷ್ಟ ಸರ್, ಕಷ್ಟ ಅನ್ಸಿದ್ರೆ ಕಷ್ಟನೇ, ಮಾಡ್ತಾ ಹೋದ್ರೆ ಎಲ್ಲದು ಈಜಿನೇ. ಈಗ ಕಷ್ಟ ಅಂತ ಹೇಳ್ಬಿಟ್ಟು ಮಾಡ್ದಂಗಿರಕ್ಕಾಗಲ್ವಲ್ಲ, ನಾವು ಅಪ್ಪಾಜಿ ಮಾಡಿರೋದು ನಾವು ಮಾಡ್ಬೇಕಲ್ಲ. ಹೌದು, ಹಂಗಾಗಿ ಕಂಟಿನ್ಯೂ ಮಾಡ್ತಿದ್ದೀವಿ ಸರ್. ಜಮೀನು ಎಷ್ಟು ಎಕರೆ ಇದೆ? ನಮ್ದು ಒಂದು 50 ಎಕರೆ ಇದೆ. 50 ಎಕರೆ? ಹೌದು ಸರ್. ನೀರಾವರಿ ಎಷ್ಟು ಎಕರೆ ಐತೆ, ಬೆದ್ಲು ಎಷ್ಟು ಎಕರೆ? ನಮ್ದು ಒಂದು 10 ಎಕರೆ ನೀರಾವರಿ ಇದೆ ಸರ್. ಒಂದು 40 ಎಕರೆ ಬೆದ್ಲು ಇದೆ, ಬೆದ್ಲಲ್ಲಿ ಒಂದು 20 ಎಕರೆ ಆಸ್ತಿ ಮಾಡಿದೀವಿ, ಇನ್ನೊಂದು 10 ಎಕರೆ ಏನೋ ಹಂಗೆ ಖಾಲಿ ಐತೆ. ಅದರಿಂದಲಿ ಏನು ಮಾಡೋಕೆ ಆಗ್ತಿಲ್ಲ, ಇವತ್ತಿನ ದಿವಸ ಲೇಬರ್ ಸಮಸ್ಯೆ ಹಂಗಾಗ್ಬಿಟ್ಟು ಏನು ಮಾಡಕ್ ಆಗ್ತಿಲ್ಲ, ಅದು ಹಂಗೆ ಇದೆ. ಹಿಂಗೆ ಐತೆ ಸರ್. ಈಗ ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳೀತಾರ, ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾರೆ? ನಾವು ಬೆದ್ಲಲ್ಲಿ ಬಂದ್ಬಿಟ್ಟು ಶೇಂಗಾ, ತೊಗರಿ, ಅಲಸಂದಿ, ಔಡ್ಲ, ಈ ಥರ ಎಲ್ಲ ಮಿಶ್ರ ಬೆಳೆಗಳು ಬೆಳಿತೀವಿ ಸರ್. ಮಿಶ್ರ ಬೆಳೆ ಬೆಳೆದಾಗ ಏನಾಗುತ್ತೆ ಅಂದರೆ, ಒಂದು ಬೆಳೆಯಲ್ಲಿ ಲಾಸ್ ಆದ್ರೂ ಇನ್ನೊಂದು ಬೆಳೆಯಲ್ಲಿ ಏನಾದ್ರು ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಮಿಶ್ರ ಬೆಳೆ ಬೆಳಿತೀವಿ ಸರ್. ಹಂಗಾಗ್ಬಿಟ್ಟು ಮಿಶ್ರ ಬೆಳೆ ಬೆಳೆಯೋದೇ ಸೂಕ್ತ ಅನ್ಸುತ್ತೆ. ಸೂಕ್ತ ಅನ್ಸುತ್ತೆ. ಈ ಬೆದ್ಲಲ್ಲೆಲ್ಲ ಒಳ್ಳೆ ಇಳುವರಿ ಬರ್ತಾ ಇದೆಯಾ? ಮಳೆ ಬಂದು ಚೆನ್ನಾಗಿ ಇದಾದರೆ ಒಂದು ಸ್ವಲ್ಪ ಚೆನ್ನಾಗಿ ಗೊಬ್ಬರ ಹಾಕಿ ಬೇಸಾಯ ಮಾಡಿ ದನಿನ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಸ್ವಲ್ಪ ಇಳುವರಿ ಚೆನ್ನಾಗಿ ಬಂದರೆ ಲಾಭನೇ ಸರ್. ಅದರಲ್ಲಿ ಶೇಂಗಾದಲ್ಲಿ ಇವತ್ತಿನ ದಿವಸದಾಗೆ ಭಾರಿ ಸ್ವಲ್ಪ ರೋಗ ಬರೋದು ಅದು ಇದು ಆಗ್ತೈತೆ. ಹಂಗಾಗ್ಬಿಟ್ಟು ಸ್ವಲ್ಪ ಔಷಧಿ ಅವೆಲ್ಲ ಹೊಡ್ಕೊಂಡ್ರೆ ಸ್ವಲ್ಪ ಲಾಭದಾಯಕನೇ ಸರ್. ಈಗ ಪ್ರತಿ ವರ್ಷ ಒಂದೇ ತರ ಬೆಳೆಗಳು ಬೆಳೆಯಬಾರ್ದು. ಈ ವರ್ಷ ಶೇಂಗಾ ಹಾಕಿರೋ ಮುಂದಿನ ವರ್ಷಕ್ಕೆ ತೊಗರಿ, ಸಜ್ಜೆ, ಜೋಳ, ಈ ತರದ ಬೆಳೆಗಳು ಪರಿವರ್ತನೆ ಮಾಡ್ಬೇಕು ಅಂತಾರೆ. ನೀವೇನು ಬೆಳೆ ಪರಿವರ್ತನೆ ಮಾಡ್ತಿದ್ದೀವಿ ಸರ್? ಒಂದ್ ಕಡೆ ಒಂದ್ ಸರಿ ಶೇಂಗಾ ಹಾಕಿದ್ರೆ ಅದಕ್ಕೆ ನೆಕ್ಸ್ಟ್ ಸರಿ ತೊಗರಿ ಹಾಕ್ತಿವಿ, ಈ ಕಡೆ ತೊಗರಿ ಹಾಕಿದಕ್ಕೆ ಶೇಂಗಾ ಹಾಕ್ತಿವಿ, ಆ ತರ ಮಾಡ್ತಾ ಹೋಗ್ತಿವಿ. ಅಲ್ಲಿ ವರ್ಷ ವರ್ಷಕ್ಕೆ ಸ್ವಲ್ಪ ಕೂಳೆ ಚೇಂಜ್ ಮಾಡ್ಬೇಕು ಅಂತಾರಲ್ಲ, ಆ ತರ ಚೇಂಜ್ ಮಾಡ್ತೀವಿ ಸರ್. ಹಂಗಾಗ್ಬಿಟ್ಟು ಏನ ಅಷ್ಟೊಂದು ಕೂಳೆ ಚೇಂಜ್ ಮಾಡ್ತೀವಲ್ಲ, ಅವಾಗ ಇಳುವರಿ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ, ಪರವಾಗಿಲ್ಲ ಅನ್ಸುತ್ತೆ. ಮಳೆ ಅಂದ್ರೆ ಈ ವರ್ಷ ಸ್ವಲ್ಪ ಕಮ್ಮಿ ಇದೆ, ಹೋದ ವರ್ಷ ಸ್ವಲ್ಪ ಪರವಾಗಿಲ್ಲ, ಆ ಕಡೆ ವರ್ಷ ಚೆನ್ನಾಗಾಗಿತ್ತು, ಹೋದ ವರ್ಷ ಸ್ವಲ್ಪ ಮೀಡಿಯಂ ಆಯ್ತು ಮಳೆ, ಹಂಗಾಗಿ ಲೈಟ್ ಬೆಳೆ ಆಗೈತೆ. ಹಂಗಾಗ್ಬಿಟ್ಟು ಸ್ವಲ್ಪ ಈಗ ಕಷ್ಟದಲ್ಲಿ ಇದೀವಿ ರೈತರು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ. ಈ ತರ ಈ ಕುಷ್ಕಿ ಜಮೀನಲ್ಲಿ ಸರಿ ಲಾಭ ಬರುತ್ತೆ, ಒಂದ್ಸರಿ ಲಾಸ್ ಆಗುತ್ತೆ, ಅಂತ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಇನ್ಸೂರೆನ್ಸ್ ಕಟ್ಬೇಕಪ್ಪ, ಅವಾಗ ಅನುಕೂಲ ಆಗುತ್ತೆ ರೈತರಿಗೆ ಅಂತಾರೆ. ಇವಾಗ ಬೆಳೆ ವಿಮೆ ಕಟ್ಟಿದೀವಿ ಸರ್, ಬಂದಿದೆ ನಮಗೆ. ಹೋದ ಸರಿ ಬಂದಿತ್ತು ಒಂದು 50,000 ಏನೋ ಬಂದಿತ್ತು ಬೆಳೆ ವಿಮೆ. ಹಂಗಾಗ್ಬಿಟ್ಟು ಬರ್ತಿದೆ, ಸರ್ಕಾರದಿಂದ ಸವಲತ್ತೆಲ್ಲ ಸಿಗ್ತಾ ಇದೆ. ಪ್ರತಿ ವರ್ಷ ಕಟ್ತಾ ಇರ್ತಾರೆ? ಹಾ, ಪ್ರತಿ ವರ್ಷ ಕಟ್ತೀವಿ. ಒಂದೊಂದು ವರ್ಷ ಬರುತ್ತೆ, ಒಂದೊಂದು ವರ್ಷ ಬರಲ್ಲ. ಬೆಳೆ ಆಯ್ತು ಅಂತ ಬರಲ್ಲ, ಒಂದೊಂದ್ಸರಿ ಒಂದೊಂದ್ಸರಿ ಬೆಳೆ ಆಗಲಿಲ್ಲ ಅಂದ್ರೆ ಬರುತ್ತೆ. ಈಗ ಮತ್ತೆ ನೀರಾವರಿ ಇದೆ ಅಂತಂದ್ರೆ ಎಷ್ಟು ಎಕರೆ ನೀರಾವರಿ ಇದೆ? ನೀರಾವರಿ 10 ಎಕರೆ ಇದೆ ಸರ್. 10 ಎಕರೆ? ಏನೇನು ಬೆಳೆಗಳು ಬೆಳಿತೀರ ಅದರಲ್ಲಿ? ಒಂದ್ರಲ್ಲಿ ಒಂದ್ 2 ಎಕರೆ ಅಡಿಕೆ ತೋಟ ಮಾಡಿದ್ವಿ, ಒಂದು 3 ಎಕರೆ ದಾಳಂಬ್ರೆ ಮಾಡಿದ್ವಿ. ದಾಳಂಬ್ರೆ ಸ್ವಲ್ಪ ಲೇಬರ್ ಸಮಸ್ಯೆದಿದ್ದ ಮೇಂಟೈನ್ ಮಾಡಕ್ ಆಗ್ಲಿಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ವೈರಸ್ ಬಂತು. ವೈರಸ್ ಬಂದಿದ್ರಿಂದ ಸ್ವಲ್ಪ ತೆಗೆದು ಬಿಟ್ಟಿವಿ ಅದನ್ನ. ಈಗ ಅಡಿಕೆ ತೋಟ ಹಿಂಗಿದೆ, ಮೆಕ್ಕೆಜೋಳ ಅದು ಇದು ಮಿಶ್ರ ಬೆಳೆ ಬೆಳಿತೀವಿ. ಅದರಲ್ಲಿ ಸ್ವಲ್ಪ ಹಂಗೆ ಅಡಿಕೆ ತೋಟದಲ್ಲಿ ಮುಂಚೆ ಎಲ್ಲ ನಾವು ರೌಂಡ್ ಆಫ್ ಅಂತ ಬರುತ್ತೆ ತೋಟದಲ್ಲಿ ಸಿಕ್ಕಾಪಟ್ಲೆ ಕಳೆ ಅಂತ ಅದು ನೋಡಿತಿದ್ವಿ. ಅದು ನೋಡಿದ್ರೆ ಸುಪ್ಪ ಸಿಕ್ಕಾಪಟ್ಲೆ ಇಳುವರಿ ಕಡಿಮೆ ಆಗ್ಬಿಡ್ತು. ಹಂಗಾಗ್ಬಿಟ್ಟು ಯಾಕೆ ಹಿಂಗಾಯ್ತಂತ ಹಿಂಗೆ ನೋಡಿ ಯಾರು ಆ ಕಡೆ ಈ ಕಡೆ ರೈತರು ಹೇಳೋದು ಕೇಳಿ ಇದು ಹೊಡಿಬೇಡ್ರಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂದರು. ಇವ್ ಎರಡು ವರ್ಷದಿಂದ ಅದು ಬಿಟ್ಟು ಹೊಡೆಯೋದು, ಅದು ಹೊಡೆಯೋದು ಬಿಟ್ಟು ಹೇಳಿದ್ದ ಅದು ಇಳುವರಿ ಚೆನ್ನಾಗಿ ಬರ್ತಿದೆ. ಹಂಗಾಗ್ಬಿಟ್ಟು ಅವಾಗ ಇವಾಗ ಕೊಟ್ಟಿಗೆ ಗೊಬ್ಬರ ಮಣ್ಣು ಎರಡೇ ಹಾಕೋದು ನಾವು. ಡ್ರಿಪ್ ಇದೆ, ಡ್ರಿಪ್ ನೀರು ಬಿಡ್ತೀವಿ. ಬ್ಯಾಸಿಗೆಯಲ್ಲಿ ಆದರೆ 2 ದಿನಕ್ಕೆ ಒಂದ್ಸರಿ ಬಿಡ್ತೀವಿ. ಈ ಮಳೆಗಾಲ ಆದರೆ 4 ದಿನಕ್ಕೆ ಒಂದ್ಸರಿ ಬಿಟ್ಟರು ಸಾಕು. ಅವಾಗ ರೌಂಡ್ ಆಫ್ ಅದೆಲ್ಲ ಹೊಡಿಬೇಕಾದಾಗ ನಮಗೆ ಭಾಳ ಇಳುವರಿ ಕಮ್ಮಿ ಆಗಿ 2 ಎಕರೆಗೆ 15-20 ಕ್ವಿಂಟಲ್ ಆಗಿಬಿಡ್ತು. ಭಾಳ ಕಮ್ಮಿ ಆಗ್ಬಿಡ್ತು ಬರ್ತಾ ಬರ್ತು. ಇವಾಗ 2 ವರ್ಷದಿಂದ ಇದು ಅದು ಬಿಟ್ಬಿಟ್ಟು ರೌಂಡ್ ಆಫ್ ಹೊಡೆಯೋದು. ಈಗ ಲೇಬರಿಗೆ ಕಳೆ ತೆಗ್ಸೋದು, ಇಲ್ಲ ಟ್ರ್ಯಾಕ್ಟರ್ ಹೊಡಿತು, ಟ್ರ್ಯಾಕ್ಟರ್ ಆಯ್ತು ನಮ್ದು, ರೋಟ್ ಹೊಡಿತು ಸೆಂಟ್ರಲ್ಲಿ. ಅವಾಗಿದ್ದ ಸ್ವಲ್ಪ ಇಂಪ್ರೂವ್ ಆಗಿದೆ. ಇವಾಗ ಅವಾಗ 20 ಬರೋದು, ಈಗ ಅಲ್ಲೇ 50 ಕ್ವಿಂಟಲ್ ಬಂದೈತೆ. 2 ವರ್ಷಕ್ಕೆ ಇಂಪ್ರೂವ್ ಚೆನ್ನಾಗಾಗ್ಬಿಡ್ತು. ಹಂಗಾಗ್ಬಿಟ್ಟು ಇದೇ ಮಾಡೋಣ ಅಂತ ಮಾಡ್ತಿದ್ವಿ. ಇನ್ನೊಂದು ಈ ರೋಗ ಅಂತ ಬರುತ್ತೆ, ಸುಳಿ ಎಲ್ಲಿ ಗರಿ ಎಲ್ಲ ಒಣಗೋದು, ಅದೆಲ್ಲ ರೋಗಕ್ಕೆ ಇಲ್ಲಿ ಕೃಷಿ ಇಲಾಖೆಗೆ ಬಂದು ಅದು ತೋರಿಸಿ ತಗೊಂಡೋಗಿ ರೋಗಕ್ಕೆ ಔಷಧಿ ಹೊಡಿತೀವಿ. ಹೊಡೆದಾಗಿದ್ದು ಸ್ವಲ್ಪ ಕಂಟ್ರೋಲ್ ಆಗೈತೆ, ಆದ್ರೆ ಸ್ವಲ್ಪ ರೋಗ ಅಷ್ಟೊಂದು ಕಂಟ್ರೋಲ್ ಆಗ್ತಿಲ್ಲ. ಈ ಸರಿ ಬಿಸಿಲು ಜಾಸ್ತಿ ಇರೋದ್ರಿಂದ ರೋಗ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿದೆ. ಗರಿ ಒಣಗೋದು ನಿಲ್ತಿಲ್ಲ, ಸ್ವಲ್ಪ ಕಂಟ್ರೋಲ್ ಬರ್ತಿಲ್ಲ. ಹಂಗಾಗಿ ಮಳೆ ಬಿದ್ದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿರೋದು, ಕೊನೆಗೇನೆ ರೋಗ ಬೀಳ್ತೈತೆ. ಅಡಿಕೆ ಕೊನೆ ಬರುತ್ತಲ್ಲ, ಅದೆಂಥದ ಒಂದು ರೋಗ ಬಿದ್ದು ಆ ಕೊನೆನ ಹಂಗೆ ಅಳ್ಳೋದ್ರೆ ಅದೇ ಒಣಗೋಗ್ಬಿಡುತ್ತೆ. ಹಂಗೆ ಹಂಗೆ ಅದು ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಒಂದ್ 2 ವರ್ಷದಿಂದ. ಈ ತರ ಈ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ಇಷ್ಟೊಂದು ಇಳುವರಿ ಕಡಿಮೆ ಆಯ್ತು ಅಂದಾಗ, ಈ ಕಳೆನಾಶಕ ಹೆಚ್ಚೆಚ್ಚು ನಾವು ಸಿಂಪಡಣೆ ಮಾಡಿದಂಗೆಲ್ಲ ಭೂಮಿ ಫಲವತ್ತತೆ ಕಳ್ಕೊಳತ್ತೆ ಅಂತೀರ? ಹೌದು ಸರ್, ಫಲವತ್ತತೆ 100% ಕಳ್ಕೊಂಬತ್ತೆ. ಹಂಗಾಗ್ಬಿಟ್ಟು ಎರೆಹುಳ ಇರಲ್ಲ, ಭೂಮಿ ಬರಡಾದಂಗಾಗಿ ಗಟ್ಟಿ ಬರುತ್ತೆ. ಗಟ್ಟಿ ಬಂದು ಅದು ಚೆಲ್ಕೆ ಹಾಕಿ ನಾವು ಕಡಿದ್ರೆ ಜಣ್ಣ ಅಂತ ಒಂಥರ ಕಬ್ಬಣ ಸೌಂಡ್ ಬಂದಂಗೆ ಬರುತ್ತೆ. ಇವಾಗ 2 ವರ್ಷದಿಂದ ಹೊಡೆದಿಲ್ವಲ್ಲ, ಸ್ವಲ್ಪ ಚೆಲ್ಕೆ ಹಾಕಿ ಹೇಳಿದ್ರೆ ಹಿಂಗೆ ಸುಮ್ಮನೆ ಲೈಟ್ ಹಿಂಗೆ ಹೇಳಿದ್ರೆ ಹಂಗೆ ಮಣ್ಣು ಬರುತ್ತೆ ಸರ್. ಆದರೆ ಒಂದು ಅಡಿ ಹಂಗೆ ತೆಗೆದ್ರೆ ಎರೆಹುಳ ಸಿಗ್ತೈತೆ ಸರ್ ಈಗಾಗಲೇ ಅಡಿಕೆ ತೋಟದಲ್ಲ ಒಂದು. ಹಂಗಾಗ್ಬಿಟ್ಟು ಇವಾಗ ಚೆನ್ನಾಗಿ ಇಂಪ್ರೂವ್ ಆಗ್ತೈತೆ ಅಡಿಕೆ ತೋಟ ನಮ್ದು. ಅಡಿಕೆ ತೋಟ ಎಲ್ಲ ನೀವು ನಾಟಿ ಮಾಡಿದ್ರೆ? ನಿಮ್ಮ ತಂದೆ ನಾಟಿ ಮಾಡಿ? ನಮ್ಮ ತಂದೆಯವ್ರು ಮಾಡಿದ್ದು ಸರ್ ಅದು. ನಮ್ಮ ಅಪ್ಪಾಜಿನ ಮಾಡಿದ್ದು, ಅಲ್ಲಿ ಒಂದು 40 ವರ್ಷ ತೋಟ ನಮ್ದು. 40 ವರ್ಷದ ತೋಟ? ಹೌದು. ನಾವು ಈಗ ಅಲ್ಲಿ ಇನ್ನೊಂದ್ಸರಿ ತೋಟ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಸಸಿ ಮಾಡ್ತಿದ್ವಿ ನಮ್ಮದ್ರಲ್ಲಿ. ಒಳ್ಳೆ ಚೆನ್ನಾಗಿದೆ ಮರ ನಮ್ದು. ಹಂಗಾರೆ ಅದ್ರ ಅದರಲ್ಲಿ ಸೋಸಿ ಮಾಡಿ ಈಗ ಒಂದು 4 ಎಕರೆ ಮಾಡ್ತಿದ್ವಿ. ಈ ವರ್ಷ 4 ಎಕರೆ ಮಾಡ್ತೀವಿ. ಮುನಿಸರಿಗೆ ಒಂದು 4 ಎಕರೆ ಮಾಡ್ಬೇಕಂತ ಎಲ್ಲ ಸೋಸಿ ರೆಡಿ ಮಾಡಿದ್ವಿ ಸರ್. ಈಗ ನಾಟಿ ಮಾಡ್ಬೇಕು, ಈಗ ಮಳೆ ಬರಲಂತ ವೇಟ್ ಮಾಡ್ತಾ ಇದ್ವಿ ಸರ್. ಮಳೆ ಬಂದಾಟಿ ನಾಟಿ ಮಾಡ್ಬೇಕು ಸರ್. ಈಗ 2 ಎಕರೆ ಅಡಿಕೆ ತೋಟ ಆಲ್ರೆಡಿ ನಿಮಗೆ ಫಸಲು ಬಂದಿದೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಚೆನ್ನಾಗಿ ಇಳುವರಿ ಬರಬೇಕಂದ್ರೆ? ಈ ಮೇಲ್ಗೊಬ್ಬರ ಕೊಡೋದಾಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು, ಅದೆಲ್ಲ ಯಾವ ರೀತಿ ಮಾಡ್ತಾರೆ? ಈ ಮೇಲ್ಗೊಬ್ಬರ ಈಗ ನವೆಂಬರ್ ಡಿಸೆಂಬರ್ ಬರುತ್ತೆ ಸರ್, ಅವಾಗ ಒಂಬಳೆ ಹೊಡೆಯೋ ಟೈಮ್ ಅದು. ನವೆಂಬರ್ ಡಿಸೆಂಬರ್ ಅಲ್ಲಿ ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಕೆಂಪು ಮಣ್ಣು ಬರುತ್ತೆ, ಕೆಂಪು ಮಣ್ಣು ಹಾಕ್ತಿವಿ, ಅದಕ್ಕೆಲ್ಲ ಟ್ಯಾಕ್ಟ್ರಲ್ಲಿ ಬೇಸಾಯ ಮಾಡಿ ಉಳುಮೆ ಮಾಡಿ ನೀರು ಬಿಡ್ತೀವಿ, ಮಡಿ ಮಾಡಿ ನೀರು ಬಿಟ್ಬಿಡ್ತೀವಿ ಡ್ರಿಪ್ಪಲ್ಲಿ. ಡ್ರಿಪ್ಪಲ್ಲಿ ನೀರು ಬಿಟ್ಟರೆ ಸಾಕು ಸರ್. ಇದು ರಾಸಾಯನಿಕ ಗೊಬ್ಬರ ಬರುತ್ತಲ್ಲ ಸರ್, ಅದು ಆಲ್ಮೋಸ್ಟ್ ಅಡಿಕೆ ತೋಟಕ್ಕೆ ಹಾಕ್ಬಾರ ಸರ್. ಸ್ಟಾರ್ಟಿಂಗ್ ಚೆನ್ನಾಗಿ ಬರುತ್ತೆ, ಹೋಗ್ತಾ ಹೋಗ್ತಾ ಹೋಗ್ತಾ ಏನಾಗುತ್ತೆ ಇಳುವರಿ ಕಡಿಮೆ ಆಗುತ್ತೆ ಸರ್. ಹಂಗಾಗ್ಬಿಟ್ಟು ಈಗ ಮರನೇ ಒಂದೊಂದು ಸರಿ ಸುಳಿ ಬೀಜ ಹೋಗ್ತಾವೆ. ಹಂಗೆ ರಾಸಾಯನಿಕ ಗೊಬ್ಬರ ಅಡಿಕೆ ತೋಟಕ್ಕೆ ಬಳಸ್ಬಾರ ಸರ್. ಕೊಟ್ಟಿಗೆ ಗೊಬ್ಬರ ಬಳಸಿದಷ್ಟು ಒಳ್ಳೇದು, ಒಳ್ಳೆ ಇಳುವರಿ ಸಿಗುತ್ತೆ ಸರ್ ಅಡಿಕೆ ತೋಟದಿಂದ. ವರ್ಷಕ್ಕೊಂದು ಸರಿ ನವೆಂಬರ್ ತಿಂಗಳಲ್ಲಿ ಒಂದೇ ಸರಿ ನಮಗೆ ಮೇಲ್ಗೊಬ್ಬರ ಕೊಡೋದು, ಈ ಮುಂಗಾರಲ್ಲಿ ಏನಾದರೂ ಕೊಡಲಿಲ್ಲ? ಇಲ್ಲ, ಅವಾಗ ಒಂದ್ಸರಿ ವರ್ಷಕ್ಕೊಂದು ಟೈಮ್ ಕೊಟ್ಟರೆ ಸಾಕು ಸರ್. ಒಂದ್ಸರಿ ಕೊಟ್ಟರೆ ಅದು ವರ್ಷದವರೆಗೂ ಮತ್ತೆ ಅದೇ ಮೇಂಟೆನೆನ್ಸ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಇಳುವರಿ ಬರುತ್ತೆ. ಹಂಗಾಯ್ತು ಸರ್. ಈಗ ಅಡಿಕೆ ತೋಟದಲ್ಲೆಲ್ಲ ಈ ಕುರಿ ಮಂದೆ ಇಂಥದ್ದೆಲ್ಲ ಬಿಡಿಸಿದ್ರೆ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತಾರೆ, ಆ ಥರ ಏನು ಮಾಡೋದಿಲ್ಲ? ಆ ಥರ ನಮ್ಮಲ್ಲಿ ಕುರಿ ಸಾಕಾಣಿಕೆ ಕಮ್ಮಿ ಸರ್ ನಮ್ಮ ಕಡೆ. ಹಂಗಾಗ್ಬಿಟ್ಟು ಕುರಿಯರು ನಾವು ಒಂದು 2 ಟೈಮ್ ಕರೆದ್ವಿ, ಯಾರು ಬರಲಿಲ್ಲ. ಹಂಗಾಗ್ಬಿಟ್ಟು ನಾವು ಇನ್ನೇನು, ನಮ್ಮ ದನ ಇದ್ದಾವೆ, ಒಂದು 8 ದನ, ಒಂದು 4 ಎಮ್ಮೆ ಇದ್ದಾವೆ, ಅದನ್ನೇ ಸಾಗಣೆ ಕೊಟ್ಟಿಗೊಬ್ಬರೇನೆ ಹಾಕ್ತೀವಿ. ನಾವು ಡೈರಿಗೆ ಹಾಲನ್ನು ಹಾಕ್ತೀವಿ, ದಿನಕ್ಕೆ ಒಂದು 5 ಲೀಟ್ರ್ ಅಂತ ಹಾಲು ಹಾಕ್ತೀವಿ ಸರ್. ಅದರಿಂದ ಹಾಲೂ ಸಿಗುತ್ತೆ, ಈ ಕಡೆ ಗೊಬ್ಬರನೂ ಸಿಗುತ್ತೆ, ಅದರಿಂದ ನಮಗೆ ಅನುಕೂಲ, ಮನೆಗೂ ಊಟಕ್ಕೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಸರ್. ಎಮ್ಮೆ ಎತ್ತಿರೋದ್ರಿಂದ ಹಿಂಗಿದೆ ಸರ್. ಈ 40 ವರ್ಷದ ಅಡಿಕೆ ತೋಟ ಆಗಿರೋದ್ರಿಂದ ಅದರೊಳಗಡೆ ಅಂತರ ಬೆಳೆಗಳು ಬೆಳೆದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಈ ವಿಳ್ಯದೆಲೆ, ಕಾಳುಮೆಣಸು, ಕೋಕೋ ಈ ತರ ಬೆಳೆಗಳನ್ನ ಬೆಳೆದ್ರೆ? ಅದು ನಮ್ದು ವಿಳ್ಯದೆಲೆ ಇತ್ತು ಸರ್, ಹಾಕಿದ್ವಿ. ಅದು ಫಸ್ಟ್ಗೆ 8 ದಾಯ ಮಾಡಿದ್ರು ನಮ್ಮ ಅಪ್ಪಾಜಿಯರು. ನಾವು ಸ್ವಲ್ಪ ಹಳೆ ಗಿಡ ಅದು ಅಂತ ಹೇಳ್ಬಿಟ್ಟು ತಿರ್ಗಾ ಇನ್ನೊಂದ್ ಸರಿ ಇಟ್ಟು, ಅದರಲ್ಲಿ 4 ಆಯ್ತು. ಈಗ ಅದು ಬೇರ್ಕಾಲ್ ಜಾಸ್ತಿ ಆಗಿ ನಮ್ದು ವಿಳ್ಯದೆಲೆ ಬಳ್ಳಿ ಹೋಗ್ಬಿಡ್ತದು. ಇವಾಗ ಹೊಸ ತೋಟ ಮಾಡ್ತಿದ್ವಿ 4 ಎಕರೆ, ಅದಕ್ಕೆ ಮಾಡ್ಬೇಕು ಸರ್. ಈಗ ವಿಳ್ಯದೆಲೆ ತೋಟ ಹಾಕ್ಬೇಕು ಅದಕ್ಕಂತ ಇದೀವಿ ನಾವು. ಹಳೆ ತೋಟದಲ್ಲಿ ಬೇರ್ಕಾಲು ಈಗ 4 ಆದ್ರಿಂದ, ಬೇರ್ಕಾಲು ಜಾಸ್ತಿ ಆದ್ರಿಂದ ಅದರಲ್ಲಿ ಇಳೆದೆಲೆ ಬರ್ತಿಲ್ಲ, ಈಗ ಹೋಗ್ಬಿಡ್ತದು. ಈಗ ಹೊಸ್ದಾಗ ಮಾಡ್ಬೇಕು ಸರ್. ಇದು ಎಲ್ಲ ಈ ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ದೆ ಹೆಂಗ್ ಮಾಡ್ತೀರಾ? ಇಲ್ಲ ಸರ್, ನಾವು ಗುತ್ತಿಗೆ ಕೊಡ್ತೀವಿ. ಹಿಂಗ ಇಲ್ಲಿ ಹಿರಿಯರ ಹತ್ರ ಆಲೂರು ಅಂತ ಐತೆ, ಅವ್ರು ಬರ್ತಾರೆ ಗುತ್ತಿಗೆ ತಗೊಂತಾರೆ, ಈ ಕ್ವಿಂಟಲ್ಗೆ ಇಷ್ಟು ಅಂತ ತಗೊಂತಾರೆ. ಮೊನ್ನೆ ಸರಿ 6,000 ಹಂಗೆ ಕೊಟ್ಟಿದ್ವಿ ಕ್ವಿಂಟಲ್ ಹಸಿಕಾಯಿನ. ಹಸಿಕಾಯಿನ ಕೊಟ್ಟಿದ್ವಿ. ಹಂಗಾಗ್ಬಿಟ್ಟು ಈ ಸರಿ ಹೋದಷ್ಟ ಈ ಸರಿ ಸ್ವಲ್ಪ ಲಾಭ ಆಯ್ತು. ಈ ಸರಿ ಇನ್ನು ಕೊಟ್ಟಿಲ್ಲ, ಇನ್ನು ಕೊಡ್ಬೇಕು ಸರ್. ಈ ಸರಿ ಸ್ವಲ್ಪ ಚೆನ್ನಾಗೈತೆ ರೇಟ್ ಅಂತ ಹೇಳ್ತಾವ್ರೆ. ಈ ಸರಿ ಇನ್ನು ಮಾರಾಟ ಮಾಡಿಲ್ಲ ನಾವು. ಯಾಕೆ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡಬಾರ? ಅದು ಸ್ವಲ್ಪ ಲೇಬರ್ ಸಮಸ್ಯೆ ಸರ್. ಲೇಬರು ನಮ್ಮ ಕಡೆ ಸಿಗಲ್ಲ. ಒಂದು ಎಣ್ಣೆ ಅಳ್ಬೇಕಂದ್ರೆ 300 ರೂಪಾಯಿ ಕೊಡ್ಬೇಕು, ಒಂದು ಕಣ್ಣು ಅಳಂದ್ರೆ 400 ರೂಪಾಯಿ ಕೊಡ್ಬೇಕು. ಅವರು ಟೈಮ್ ಸರಿ ಬರಲ್ಲ ಕೆಲಸಕ್ಕೆ, ಅವರು ಸಂಜೆವರೆಗೂ ಬೆಳಿಗ್ಗೆ ಬಂದ್ರು ಮಧ್ಯಾಹ್ನ ಅಷ್ಟಿಗೆ ಅದೇ ಹೋಗ್ಬಿಡ್ತಾರೆ. ಲೇಬರ್ ಸಮಸ್ಯೆ ಇರೋದ್ರಿಂದ ಅಷ್ಟು ಮಾಡಕ್ ಆಗ್ತಿಲ್ಲ ಸರ್ ನಮಗೆ. ಹಿಂಗೆ ಲೇಬರ್ ಸಮಸ್ಯೆ ತುಂಬಾ ಆಗುತ್ತೆ ನಮ್ಗೆ. ಹಂಗಾಗ್ಬಿಟ್ಟು ತೋಟ ಕಾಂಟ್ರಾಕ್ಟ್ ಕೊಡ್ತೀರಾ? ಈ ಕಾಂಟ್ರಾಕ್ಟ್ ಕೊಟ್ಟರೆ ನಮ್ದೇನಿರಲ್ಲ, ಅವರೇ ಕೊಯ್ಕೊಂಡು ಕೊನೆ ತಗೊಂಡು ಹೋಗ್ತಾರೆ ಸರ್. ನಮ್ಗೇನು ತೂಕದ ಲೆಕ್ಕ ದುಡ್ಡು ಕೊಡ್ತಾರೆ? ದುಡ್ಡು ಕೊಡ್ತಾರೆ. ಹೌದು ಸರ್. ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ನಮಗೆ ಅಡಿಕೆ ತೋಟದಲ್ಲಿ? ಏನು ಕಮ್ಮಿ ಅಂದ್ರೂ ಈ 2 ವರ್ಷದಿಂದ 8-10 ಲಕ್ಷ ಸಿಗ್ತದೆ ಸರ್. ಖರ್ಚು ಎಷ್ಟು ಖರ್ಚು ಮಾಡ್ತೀರಾ? ನಮ್ಮದು ಮ್ಯಾಕ್ಸಿಮಮ್ ಅಂದ್ರೆ ವರ್ಷಕ್ಕೆ 1-5 ಲಕ್ಷ ಖರ್ಚು ಬರುತ್ತೆ. ಖರ್ಚು ಮಾಡ್ತೀರಾ? ಅದಕ್ಕೆಲ್ಲ ಗೊಬ್ಬರ, ನೀರು, ಔಷಧಿ, ಅದು? ಹೌದು ಸರ್, ಎಲ್ಲ ಸೇರಿ ಅಷ್ಟು ಬರುತ್ತೆ ಸರ್ ಖರ್ಚು. ಅಷ್ಟು ಬಂದ್ರೆ 10 ಲಕ್ಷ ಲಾಭ ಇರುತ್ತೆ ಸರ್. 5 ಲಕ್ಷ ಖರ್ಚು ಮಾಡಿ 5 ಲಕ್ಷ ಲಾಭ ಇರುತ್ತೆ, ಉಳಿತಾಯ ಆಗುತ್ತೆ. ಉಳಿತಾಯ ಆಗುತ್ತೆ. ಅಡಿಕೆ ಬೆಳೆ ಒಂದು ಲಾಭದಾಯಕ ಅಂದ್ಬಿಟ್ಟು ಇತ್ತೀಚೆಗೆಲ್ಲ ಸಾಕಷ್ಟು ಜನ ರೈತರು ಅಡಿಕೆ ಬೆಳೀಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ? ಇದು ಒಳ್ಳೆ ಬೆಳವಣಿಗೆ, ಆದ್ರೆ ಈಗ ರೋಗ ಬಂದಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದ್ರೆ ರೋಗ ಕಂಟ್ರೋಲ್ ಮಾಡಿದ್ರೆ ಒಳ್ಳೆ ಬೆಳವಣಿಗೆನೆ. ಈಗ ಲೇಬರ್ ತಗೊಳಲ್ಲ ಜಾಸ್ತಿ, ಅದು ಲೇಬರ್ ಅವಶ್ಯಕತೆ ಇಲ್ಲ. ಟ್ರ್ಯಾಕ್ಟರ್ ಇದ್ರೆ ಟ್ರ್ಯಾಕ್ಟರ್ ಬೇಸ ಹೊಡ್ಕೊಂಡ್ರೆ ಸಾಕು, ಕಳೆ ಅದೆಲ್ಲ ಕ್ಲೀನ್ ಆಗುತ್ತೆ. ಕೊಟ್ಟಿಗೆ ಗೊಬ್ಬರ ಮಣ್ಣು ಹೊಡ್ಕೊಂಡ್ರೆ ಅದು ಒಳ್ಳೆ ಅನುಕೂಲನೆ ಸರ್ ರೈತರಿಗೆ. ಒಂದ್ ಕಡೆ ಅದ್ರ ಮಧ್ಯದಲ್ಲಿ ಬಾಳೆನು ಇದೆಲ್ಲ ಬೆಳೆದ್ರೆ ಇನ್ನೂ ಅನುಕೂಲ ಇದೆ ಸರ್. ಬಾಳೆ, ಪಪ್ಪಾಯಿ, ಅದೆಲ್ಲ ಬೆಳೆದ್ರೆ ಇನ್ನೂ ಅನುಕೂಲ ಇದೆ ಸರ್. ನಾವಿವಾಗ ಅದನ್ನೇ ಮಾಡ್ತೀವಿ, ಬಾಳೆ ಹಾಕ್ಬೇಕಂತ ಇದೀವಿ ಸರ್ ಸೆಂಟ್ರಲ್ ಎಲ್ಲ. ಈಗ ಮತ್ತೆ ಒಂದ್ 4 ಎಕರೆ ನಾಟಿ ಮಾಡ್ಬೇಕು. 4 ಎಕರೆ ಈಗ ನಾಟಿ ಮಾಡ್ಬೇಕು. ಆಲ್ರೆಡಿ ಬಂದೈತೆ ನಮ್ದು ಸಸಿನು ಬಂದ್ಬಿಟ್ಟೈತೆ ನಾಟಿ ಮಾಡಿ. ಈ ಮುಂಗಾರಿ ಸ್ಟಾರ್ಟ್ ಮಾಡ್ಬೇಕು. ಹೌದು ಸರ್, ಮಾಡ್ಬೇಕು. ಬರೀ ಅಡಿಕೆ ಬೆಳೆಯ ಬದಲು ಇನ್ನು ಬೇರೆ ಯಾವ್ದಾರು ಹಣ್ಣಿನ ಬೆಳೆಗಳು, ಮಾವು, ದಾಳಿಂಬೆ? ದಾಳಿಂಬೆನ ಲಾಸ್ ಆಯ್ತು ಅದನ್ನು ತೆಗೆದ್ಬಿಟ್ವಿ. ಮಾವು, ಸಪೋಟ, ತೆಂಗು ಈ ತರ ಬೆಳೆಗಳು ಬೆಳಿಬೇಕು? ತೆಂಗು ಹಾಕಿದ್ವಿ, ಸ್ವಲ್ಪ ಮಾವು ಹಾಕಿದ್ವಿ, ಅದೊಂದು 2 ಎಕರೆಯಲ್ಲಿ ಐತೆ. ಅದಿನ್ನು ಇನ್ನೊಂದು 2 ವರ್ಷ ಬೇಕು ಫಸಲಿ ಬರೋಕೆ. ಅದನ್ನ ಮಾಡಿದ್ವಿ. ಆ ಕಡೆ ಮಿಶ್ರ ಬೆಳೆಗಳು ಅಂತ ಹೇಳ್ಬಿಟ್ಟು ಇವನ್ ಬೆಳ್ಕೊಂತೀವಿ ಅಲ್ಲ, ಮೆಕ್ಕೆಜೋಳ, ರಾಗಿ, ಭತ್ತ ಇದೆಲ್ಲ ಬೆಳ್ಕೊಂತೀವಿ ಸರ್. ಮೆಕ್ಕೆಜೋಳ ಸರಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗ್ ಬಂದಿದೆ. 2 ಎಕರೆಗೆ 100 ಪ್ಯಾಕೆಟ್ ಮೆಕ್ಕೆಜೋಳ ಬಂದಿದೆ ಈ ಸರ್. ಒಳ್ಳೆ ಇಳುವರಿ ಆತ್ ಮೆಕ್ಕೆಜೋಳ, ಅದು ಸ್ವಲ್ಪ ಚೆನ್ನಾಗ್ ನೋಡ್ಕೊಂಡ್ವಿ, ಹಂಗಾಗ್ಬಿಟ್ಟು ಚೆನ್ನಾಗ್ ಬಂದಿದೆ. ಮನೆಗೆ ಊಟಕ್ಕೆ ಬೇಕಂತ ರಾಗಿ ಬೆಳ್ಕೊಂತೀವಿ, ಅದು 1 ಎಕರೆಗೆ ಹಾಕಿರೋ ಏನಿಲ್ಲ ಅಂದ್ರೆ 20 ಪ್ಯಾಕೆಟ್ ಆಗುತ್ತೆ. ಗದ್ದೆ ಹೊಡೆದ್ರೆ 1 ಎಕರೆಗೆ 20 ಚೀಲ ಭತ್ತ ಸಿಗುತ್ತೆ, ಅದೆಲ್ಲ ಮನೆಗೆ ಊಟಕ್ಕೆ ಇಟ್ಕೊಂತೀವಿ. ಹಿಂಗಾಗ್ಬಿಟ್ಟು ಹಿಂಗ್ ಮಾಡ್ತೀವಿ ಸರ್. ಎಲ್ಲ ಪರವಾಗಿಲ್ಲ, ರೈತರಿಗೆ ಸ್ವಲ್ಪ ಅನುಕೂಲ ಐತಿ. ಮಿಶ್ರ ಬೆಳೆ ಬೆಳೆದ್ರೆ ಅನುಕೂಲ ಐತೆ. ಮೆಕ್ಕೆಜೋಳ ಪ್ರತಿ ವರ್ಷನ ಬೆಳಿತೀರ? ಪ್ರತಿ ವರ್ಷನೂ ಬೆಳಿತೀವಿ. ಹೋ ಸರಿ ಸ್ವಲ್ಪ ಲಾಸ್ ಆಯ್ತು ಮೆಕ್ಕೆಜೋಳ ನಮ್ದು, ಅತಿಯಾಗಿ ಮಳೆ ಬಂದು ಅದು ಏನೋ ಒಂದು ರೋಗ ಅಂತ ಬಿತ್ತು ಮೆಕ್ಕೆಜೋಳಕ್ಕೆ, ಸುಳಿಯಿಂದ ಕೆಳಗ್ ಬಿಡದವರೆಗೆ ಹಂಗೆ ಒಣಗಿ ಹೋಗ್ಬಿಡೋದು ಒಂದೇ ಸರಿ. ಅದೇ ರೋಗ ಆಗ್ಬಿಟ್ಟು ಅದು ಒಳ್ಳೆ ತೆನೆಗೆ ಬಂದಾಗ ರೋಗ ಬಿದ್ದ್ಬಿಡ್ತು ಸರ್, ಅದು ಲಾಸ್ ಆಗ್ಬಿಡ್ತು. ಹೋ ಸರಿ ಈ ಸರಿ ಒಂದ್ ಸ್ವಲ್ಪ ಮುಂಚೆನೆ ಹಾಕಿದ್ವಿ ಅದಕ್ಕೆ ಅಂತಾನೆ, ಮುಂಚೆ ಹಾಕಿದ್ರೆ ಸ್ವಲ್ಪ ಲಾಭದಾಯಕ ಆಗೈತಿ ಸರಿ, ಪರವಾಗಿಲ್ಲ. ಅಂದ್ರೆ ಮೆಕ್ಕೆಜೋಳ ಬೆಳೆಯೋದನ್ನ ಅಷ್ಟೊಂದು ಖರ್ಚು ಬರಲ್ಲ ಅಂತೀರಾ? ಇಲ್ಲ, ಈಗ ಮೆಕ್ಕೆಜೋಳ ನಾಟಿ ಮಾಡಕ್ಕೆ ಮಿಷಿನ್ ಐತೆ, ಟ್ಯಾಕ್ಟ್ರಲ್ಲಿ ನಾಟಿ ಮಾಡ್ತೀವಿ. ಅದಾದ್ಮೇಲೆ ಇದು ಲೇಬರ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಕಳೆನಾಶಕ ಸಿಂಪಡಣೆ ಮಾಡ್ತೀವಿ. ಹಂಗಾದ್ಮೇಲೆ ಒಂದ್ಸರಿ ಸುಳಿ ಹುಳ ಅಂತ ಬೀಳುತ್ತೆ, ಅದ್ರಲ್ಲಿ ಪಂಪ್ ಅಲ್ಲಿ 1 ಟೈಮ್ ಫ್ರೇ ಮಾಡಿದ್ರೆ ಅದು ಬೆಳೆ ಬಂದ್ಬಿಡುತ್ತೆ. ಬೆಳೆ ಬಂದಾಗ ಕಟಾವ್ ಮಾಡಕ್ ಮಿಷಿನ್ ಇದಾವೆ, ಮಿಷಿನ್ ಕರ್ಕೊಂಡ್ಬಂದು ಕಟಾವ್ ಮಾಡ್ತೀವಿ. ಅದೇನು ಅಷ್ಟೊಂದು ಖರ್ಚು ಬರಲ್ಲ ಸರ್, ಮೊದ್ಲಿಗಿಂತ ಈಗ ಸೂಕ್ತ ನನಗೆ ಅನ್ಸುತ್ತೆ. ಲೇಬರ್ ಅಂದ್ರೆ 1 ಎಣ್ಣಾಳ ಬೇಕಂದ್ರೆ 300 ರೂಪಾಯಿ ಕೇಳ್ತಾರೆ, 1 ಗಂಡಾಳ ಅಂದ್ರೆ 400 ರೂಪಾಯಿ ಕೇಳ್ತಾರೆ. ಹಂಗಾಗ್ಬಿಟ್ಟು ಲೇಬರ್ ಸಮಸ್ಯೆ ತುಂಬಾನೇ ಐತೆ ಸರ್. ಯಂತ್ರಗಳು ಬಂದಿರೋದ್ರಿಂದ ಲೇಬರ್ ಸಿಗ್ಲಿಲ್ಲ ಅಂದ್ರೆ ಕೆಲಸ ಮಾಡ್ಕೊಂಡು ಕೆಲಸ ಮಾಡಬಹುದು. ಹೌದು ಸರ್. 1 ಎಕರೆಗೆ ಮೆಕ್ಕೆಜೋಳ ಎಷ್ಟು ಪ್ಯಾಕೆಟ್ ವರೆಗೆ ಇಳುವರಿ ಬರುತ್ತೆ? ಅಲ್ಲಿ 1 ಎಕರೆಗೆ 20-35 ವರೆಗೂ ಬರುತ್ತೆ ಸರ್ ನಮ್ಮ ನೆಲದಲ್ಲಿ. ಬೇರೆ ಕಡೆ ಎಲ್ಲ ಅವರು 40 ಬೆಳೆದೆ ಹಂಗೆಲ್ಲ ಹೇಳ್ತಾರೆ, ನಮ್ಮ ನೆಲದಲ್ಲಿ 30-35 ಸಿಗುತ್ತೆ ಸರ್. ಮ್ಯಾಕ್ಸಿಮಮ್ ಒಳ್ಳೆ ಇಳುವರಿ ಅಂತ. ಪರವಾಗಿಲ್ಲ, 30 ಬಂದ್ರೆ ಸಾಕು ಸರ್, ನಮ್ಗೆ ಲಾಭದಾಯಕ ಆಗುತ್ತೆ. ಈಗ 2 ವರ್ಷದಿಂದ ಈ ಮೆಕ್ಕೆಜೋಳ ರೇಟ್ ಚೆನ್ನಾಗಿರೋದ್ರಿಂದ ಅದು ಅನುಕೂಲ ಅಂತೀರ? ಹೌದೌದು, ಅನುಕೂಲ ಐತೆ ಸರ್ ರೈತರಿಗೆ. ಅದೇ ಈಗ ಎಲ್ಲ ಬೇರೆ ಬೆಳೆ ಬೆಳೆದ್ರೆ ನೀರುಳ್ಳಿ ಮತ್ತೊಂದು ಯಾವ್ದಾದ್ರು ಬೆಳೆದ್ರೆ, ಈಗ ಈರುಳ್ಳಿ ಅಂತ ಹಾಕ್ತಿವಿ ಅದು ಕೊಳೆ ರೋಗ ಬರುತ್ತೆ, ಕೊಳತು ಹೋಗುತ್ತೆ, ಹೊಲದಲ್ಲೇನೆ ಕೊಳತು ಹೋಗ್ಬಿಡುತ್ತೆ, ಅದು ಖರ್ಚು ಸಿಕ್ಕಾಬಟ್ಟೆ ಸಿಕ್ಕಾಬಟ್ಲೆ ಖರ್ಚು ಜಾಸ್ತಿ. ಈಗ ಮನೇಲಿ ಕಿತ್ಕೊಂಡ್ಬಂದು ಪ್ಯಾಕೆಟಿಗೆ ಕೊಯ್ದು ಇಟ್ಟರೆ ಅಲ್ಲಿ ರೇಟ್ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಕೊಳತು ಹೋಗುತ್ತೆ, ಅಲ್ಲಿ ತಿಪ್ಪಿಗೆ ಹಾಕ್ಬೇಕು ನಾವು, ಅಲ್ಲಿನೂ ನಷ್ಟ. ಹಂಗಾಗ್ಬಿಟ್ಟು ಮೆಕ್ಕೆಜೋಳದ ಏನು ನಷ್ಟ ಆಗಲ್ಲ. ಈಗ ತೆನೆ ಮುರ್ಕೊಂಬಂದು ಮನೆ ತಿಂಗಳಂಗಟ್ಲೆ ಬೇಕಾದ್ರೆ ಮನೆ ಹತ್ರ ತಂದು ಇಟ್ಕೊಂಬೋದು. ಇದು ಈರುಳ್ಳಿ ಹಂಗೆ ಬರಲ್ಲ, ಕೊಳತೋಗುತ್ತೆ ಬೇಗ. ಹಂಗಾಗ್ಬಿಟ್ಟು ಈರುಳ್ಳಿದ್ ಬಹಳ ಖರ್ಚು ಇದೆ ಸರ್. ಮತ್ತೆ ಪ್ರಾರಂಭದಿಂದ ಕೊನೆಗೆ ಮಾರ್ಕೆಟ್ ತಲುಪೋವರೆಗೂ ಈರುಳ್ಳಿದ ಖರ್ಚು? ಹೌದು ಸರ್, ನಾವು ಮಾರೋ ತನಕನೂ ಖರ್ಚು ಇರುತ್ತೆ ಈರುಳ್ಳಿದ. ಈರುಳ್ಳಿ ಹಂಗಾಗ್ಬಿಟ್ಟು ಇವಾಗ ಏನು ಭಾರಿ ಸಿಕ್ಕಾಬಿಟ್ಲೆ ಕೊಳೆ ರೋಗ ಅಂತ ಸ್ಟಾರ್ಟ್ ಆಗ್ಬಿಟ್ಟೆ ಸರ್, ಎಲ್ಲಾ ಕಡೆ ಬರ್ತಿದೆ ಅದು. ಹಂಗಾಗ್ಬಿಟ್ಟು ಈರುಳ್ಳಿ ಬೆಳೆ ತುಂಬಾ ಕಷ್ಟ ಐತಿ ಈಗ. ಅವ್ರ ಅಂಗಡಿಯವ್ರು ಹೇಳ್ತಾರೆ, ಈರುಳ್ಳಿ ಹಾಕ್ಬೇಡಕಣಪ್ಪ ಸ್ವಲ್ಪ ಕೊಳೆ ರೋಗ ಜಾಸ್ತಿ ಬರುತ್ತೆ, ಹಾಕಕ್ಕೆ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ ಅಂಗಡಿಯವ್ರ. ಬೀಜ ತರಕ್ ಹೋದ್ರೆ ಹಿಂಗಿದೆ ಸರ್ ಈರುಳ್ಳಿದು. ಮೆಕ್ಕೆಜೋಳನೇ ಅನುಕೂಲ ಅಂತೀರ ಈಗ ಸದ್ಯದ ಮಟ್ಟಕ್ಕೆ? ಮೆಕ್ಕೆಜೋಳನೇ ಅನುಕೂಲ. ಮೆಕ್ಕೆಜೋಳ ಹೌದು ಸರ್. ಮತ್ತೆ ಇನ್ನು ಬೇರೆ ಬೇರೆ ಏನ್ ಬೆಳೆಗಳು ಬೆಳೀತಾರೆ ನೀರಾವರಿಯಲ್ಲಿ? ಮೆಕ್ಕೆಜೋಳ, ರಾಗಿ ಇವು ಬಿಟ್ರೆ? ಅವು ಬಿಟ್ರೆ ಈಗ ಸ್ವಲ್ಪ ಇದು ಅಡಿಕೆ ತೋಟದಲ್ಲಿ ಶೆಡೆ ಅಂತ ಹಾಕಿದ್ವಿ. ಶೆಡೆ ಹಾಕಿ ಬಿಟ್ಟು ಅದು ಒಂದ್ ಸ್ವಲ್ಪ ಕುರಿ ಮರಿ ಸಾಕಾಣಿಕೆ ಮಾಡಿದ್ವಿ. ಅದರಲ್ಲಿ 20 ಮರಿ ಸಾಕಿದ್ವಿ ಮೊನ್ನೆ, 6,500 ಕೊಟ್ಟು ತಂದಿದ್ವಿ. 1-3 ತಿಂಗಳು ಮೇಸಿದ್ವಿ ಸರ್, 3 ತಿಂಗಳಿಗೆ 12,500 ಒಂದ್ ಮರಿ ಮಾರಿದ್ವಿ. ವೆರಿ ಗುಡ್. ಹಂಗಾಗ್ಬಿಟ್ಟು ನಮ್ಗೆ ಅದಕ್ಕೆ 1 ಲಕ್ಷ ರೂಪಾಯಿ ಲಾಭ ಸಿಕ್ಕಿದೆ 3 ತಿಂಗಳಲ್ಲಿ. ಬೇರೆ ಏನ್ ಬೆಳೆದ್ರು ಇವತ್ತಿನ ದಿವಸದಾಗ ಅಷ್ಟು ಲಾಭ ಅಷ್ಟು ಬೇಗ ಸಿಗಲ್ಲ. ಅದೇ ಅದ್ರ ಕುರಿ ಸಾಕಾಣಿಕೆ ಈಗ ನೀರಾವರಿ ಜೊತೆಗೆ ಅದನ್ನು ಸ್ವಲ್ಪ ಇರಲಿ ಅಂತ ಅದನ್ನು ಮಾಡ್ತಿದ್ವಿ. ಅದ ಹಂಗಾಗ್ಬಿಟ್ಟು ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಹೆಚ್ಚಿನಾಗಿ ಮಾಡ್ಬೇಕು. ನಮ್ದು ಜಾಗ ತೋಟದಲ್ಲಿ ಇದೀವಿ ನಾವು, ತೋಟದಲ್ಲಿ ತುಂಬಾನೇ ಜಾಗ ಐತೆ. ಹಂಗಾಗ್ಬಿಟ್ಟು ನಮ್ಗೇನು ಸಾಕಾಣಿಕೆ ಸಮಸ್ಯೆ ಆಗಲ್ಲ, ಅಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಶೆಡ್ ಮಾಡಿದಂಗೆ ಮಾಡಿದ್ವಿ, ಅದರಲ್ಲಿ ಸಾಕ್ತಿದ್ವಿ. ಅದು ಇದ್ರ ಜೊತೆಗೆ ಸಂಜೆ ಬೆಳಿಗ್ಗೆ ಸ್ವಲ್ಪ ನೋಡ್ಕೊಂಡ್ರೆ ಚೆನ್ನಾಗಿದೆ ಸರ್ ಲಾಭ. ಈ ಕೃಷಿ ಮಾಡ್ತಿದ್ದಂತಾರೋ ಈ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಈಗ ಕೃಷಿನೇ ಒಂದೇ ನಂಬ್ಕೊಂಡಿದ್ರೆ ಒಂದ್ ಟೈಮ್ ಕೃಷಿಯಲ್ಲಿ ಲಾಸ್ ಆಗುತ್ತೆ. ಹಂಗಾಗ್ಬಿಟ್ಟು ಕೃಷಿಯಲ್ಲಿ ಲಾಸ್ ಆದ್ರೂ ಈ ಕಡೆ ಇದ್ರಲ್ಲೂ ಕುರಿ ಸಾಕಾಣಿಕೆಲ್ಲಾದ್ರೂ ಈಗ ಅಡಿಕೆ ತೋಟದಲ್ಲಿ ಶೆಡೆ ಇದೆ, ಅದು ಕಂಡರಿ ಬೇರೆಯವ್ರಿಗೆ ಮಾರ್ತಿದ್ವಿ ನಾವು. ಮಾರಬೇಕಾದಾಗ 1 ಎಕರೆಗೆ ಏನಿಲ್ಲ ಅಂದ್ರೆ 10,000-5,000 ಕೊಡೋರು. ಹಂಗಾಗ್ಬಿಟ್ಟು ಇದು ಇವರಿಗೆ ಕೊಟ್ರೆ ಇಷ್ಟು ನಮ್ಗೆ ಏನು ಲಾಸ್ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ನಾವೇ ಮರಿ ಸಾಕಾಣಿಕೆ ಮಾಡಿದ್ರೆ ಹಿಂಗೆ ಲಾಭ ಬರುತ್ತೆ ಅಂತ ನಮ್ಮ ಫ್ರೆಂಡ್ ಹೇಳಿದ್ರು. ಅವರಿಂದ ಹಿಂಗೆ ತಿಳ್ಕೊಂಡು ನಾನು ಸ್ವಲ್ಪ ಮಾಡಿದೆ. ಹಂಗಾಗ್ಬಿಟ್ಟು ನನಗೆ ಸ್ವಲ್ಪ ಲಾಭ ಸಿಗ್ತು, 3 ತಿಂಗಳಿಗೆ 1 ಲಕ್ಷ ರೂಪಾಯಿ ಲಾಭ ಸಿಕ್ತು. ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ಇನ್ನು ಸ್ವಲ್ಪ ಈ ಸರಿ 20 ಮಾಡಿದ್ವಿ, ಈ ಸರಿ 50 ಮಾಡ್ಬೇಕಂತ ಇದ್ದೀನಿ ಸರ್. ಹಂಗಾಗ್ಬಿಟ್ಟು ಇದರಲ್ಲಿ ಪರವಾಗಿಲ್ಲ, ಲಾಭ ಇದೆ ಅನ್ಸುತ್ತೆ. ಕುರಿ ಸಾಕಾಣಿಕೆ ಮಾಡೋಕ್ಕೆ ಏನಾದ್ರೂ ಪ್ರತ್ಯೇಕ ಫಾರಂ ಮಾಡಿದ್ರೆ ಅಥವಾ ಮೊನ್ನೆ ಮನೆ ಮುಂದೆ ಹಟ್ಟಿ ತರ ಮಾಡ್ಕೊಂಡೆ? ಇಲ್ಲ, ನಮ್ದು ತೆಂಗಿನ ತೋಟ ಎಲ್ಲ ಇದೆಯಲ್ಲ, ಅಡಿಕೆ ತೋಟದಲ್ಲಿ ತೆಂಗಿನ ಗಿಡ ಇದಾವೆ, ಅದರಲ್ಲಿ ತೆಂಗಿನ ಗರಿ ಬರುತ್ತೆ. ಗರಿಯಲ್ಲಿ ನಮ್ದು ಕೊಟ್ಟಿಗೆ ಅಂತ ಮಾಡ್ಕೊಂಡಿದ್ವಿ, ಆ ಕೊಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡ್ತೀವಿ. ಸದ್ಯಕ್ಕೇನು ಸೆಟ್ ಮಾಡಿಲ್ಲ, ಮುಂದೆ ಮಾಡ್ತೀವಿ, ಮಾಡ್ಬೇಕಂತ ಇದೆ. ಇದು